ಸಿಕ್ಕವನೇಲುವನೋ, ಯಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ. ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಎದ್ದುವಗಲ ಮುನಿಯಡಗಲ ತಟ್ಟಲಿ ಮುದ್ದು ಸುರ್ಪಂದಾರ ವಿಠಲ ಸನಜಿಗಾರ, ಸಿಕ್ಕವನೇಲುವನೋ ಸಿಕ್ಕವನೇಲುವನೋ ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನೋ. ಎದ್ದು ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಎದ್ದು ಹೋಗಲ ಮುನ್ನ ಎಡಗಲ ತಟ್ಟಲು ಮುದ್ದು ಸಿಕ್ಕವನೇಲುವನೋ, ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯಲ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ, ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ. ಹೋಗುವಾಗ ರಂಗಯ್ಯ ತಯಾರು ಇಲ್ಲದೆ ಕೂಡಿದ, ರಂಗಯ್ಯ ತಯಾರು ಇಲ್ಲದೆ ಕೂಡಿದ, ದಾರಿಯ ನದಿಗಟ್ಟೆ ಹೋಯಿತು ಎನ ತಲೆ ಹೋರಾಟಗಳ ಮಾಡಿದ, ರಂಗಯ್ಯತ ಹೋರಾಟಗಳ ಮಾಡಿದ, ಸಿಕ್ಕವನೇಲುವನೋ ಅಮನ ಕೈಯಲ ಸಿಕ್ಕದೆ ಓಡುವನೋ. ರಂಗಯ್ಯ ಯಾರು ಇಲ್ಲದೆ ಕೂಡಿದ, ರಂಗಯ್ಯನು ಯಾರು ಇಲ್ಲದೆ ಕೂಡಿದ, ದಾರಿಯ ನೆಲೆಗಟ್ಟಿ ಹೋಗಿತ್ತು ಎನ್ನತಗ ಹೋರಾಟಗಳ ಮಾಡಿದ, ರಂಗಯ್ಯ ಹೋರಾಟಗಳ ಮಾಡಿದ, ಸಿಕ್ಕವನೇಲುವನೋ ಅಮನ ಕೈಯ ಸಿಕ್ಕದೆ ಓಡುವನೋ. ಮಡದಿ ಸಣ್ಣು ಹೋಳಂದೆ ಗಂಡ ದಂಡಿಗೆ ಗೋದೋ, ಗಂಡ ದಂಡಿ ಗೋದೋ, ಮಡದಿ ಸಣ್ಣು ಹೋಳಂದೆ ಗಂಡ ದಂಡಿಗೆ ಗೋದೋ, ಮಡದಿ ಸಣ್ಣು ಗಂಡ ದಂಡಿ ಗೋದೋ, ದಂಡಿ ಹೋಗುವಾಗೆ ಏನ ನೆಟ್ಟೇವಾದೋ, ದಂಡಿ ಗಂಡ ಏನ ನೆಟ್ಟೇವಾದೋ, ಏನ ನೆಟ್ಟೇವಾದೋ ಗಂಡ ಬಾಳೆ ನೆಟ್ಟೇವಾದೋ, ಬಾಳೆ ನೆಟ್ಟೇವಾದೋ, ಗಂಡ ಬಾಳೆ ನೆಟ್ಟೇವಾದೋ, ಬಾಳೆ ನಾರಿದಂಗೆ ನೆರೆದಳು ಎನ ಮಡೋದಿಯೋ, ಬಾಳೆ ನಾರಿದಂಗೆ ನೆರೆದಳು ಎನ ಮಡೋದಿಯೋ, ಏಳು ಒಂದರ ಸೀನ ಮ್ಯಾಲೆ ಮನೆಗೆ ನಾದಾರ ಬಂದು, ಗಂಡ ಮನೆಗೆ ನಾದಾರ ಬಂದು, ಮನೆಗೆ ನಾದಾರ ಬಂದೆ ಬಗಿಲಾಲ ನಿಂತೆ ಕಂಡು, ಬಾಗಿಲಾಲ ನಿಂತೆ ಕಂಡು, ಬಗಿಲಾಲ ನಿಂತೆ ಕಂಡೆ ಮನೆಯ ಹಾಲ್ಯಾರಂದೇ ಕರೆದೋಂಡ ಮನೆಯ ಹಾಲ್ಯಾರಂದೇ ಕರೆದೋ ಮನೆಯ ಹಾಲ್ಯಾರಂದೇ ಕರೆದೋ ಗಂಡ ಮಡದಿ ಹಿತಾಹನದಳೋ ಕರದ ಗಂಡ ಮಡದಿ ಗಂಡ ಕಾಲಿಗೆ ನೀರಿ ಎಂದೋ ಕಾಲಿಗೆ ನೀರೇ ಬಂದಳೋ ಮಡದಿ ಎರಗೊಟ್ಟೆ ಬಂದಳೆ ಕಾಲಿಗೆ ನೀರಿ ಎಂದೋ ಮಡದಿ ಎರಗೊಟ್ಟೆ ಬಂದಳೋ ಕಾಲಿಗೆ ನೀರಿ ಎಂದೋ